ರಾಷ್ಟೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮೀಯ ಶ್ರೋತೃ ಬಾಂಧವರೇ, ಆಕಾಶವಾಣಿಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೋವಿಡ್-19 ಲಸಿಕಾಕರಣ ಜಾಗೃತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಿಎನ್ ರಜನಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿಯಲ್ಲಿ ಟ್ರ್ಯಾಕ್ಟರ್ಗಳ ಸಮರ್ಥ ಬಳಕೆಯ ಕುರಿತು. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಸುನೀಲ್ ಶಿರ್ವಾಳ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಬಲಿಚಕ್ರ ಗ್ರಾಮದ ಕೃಷಿ ಮಹಿಳೆ ಶ್ರೀಮತಿ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ತದನಂತರ ರಾಯಚೂರು ತಾಲೂಕಿನ ಎಕ್ಲಾಸ್ಪುರ ಗ್ರಾಮದ ಬಂಡೇಶ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು, ಇವಿಷ್ಟು ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಹಾಗಾದರೆ ಮೊದಲಿಗೆ ಕೇಳೋಣ ಕೃಷಿಯಲ್ಲಿ ಟ್ರ್ಯಾಕ್ಟರ್ಗಳ ಸಮರ್ಥ ಬಳಕೆ ಕುರಿತು. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಸುನೀಲ್ ಶಿರ್ವಾಳ್ ಅವರೊಂದಿಗೆ ಸಂದರ್ಶನವನ್ನು, ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಸುನೀಲ್ ಶಿರ್ವಾಳ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಟ್ರ್ಯಾಕ್ಟರ್ ಬಗ್ಗೆ ಮಾಡ್ಕೊಳ್ಳೋಂಥ. ಡಾಕ್ಟರ್ ಸುನೀಲ್ ಅವರೇ, ನಮ್ಮ ರೈತರಿಗೆ ಹೇಳಿ, ಇತ್ತೀಚೆಗೆ ಭಾಳಷ್ಟು ಜನ ರೈತರು ಟ್ರ್ಯಾಕ್ಟರನ್ನು ಖರೀದಿ ಮಾಡ್ತಾ ಇದ್ದಾರೆ. ಖರೀದಿ ಅಂತಂದರೆ ಕೆಲವೊಮ್ಮೆ ಕಂಪ್ನಿಯ ಆಫರ್ಗಳನ್ನಾಗಿ ನೋಡಿಬಿಡ್ತಾರೆ, ಯಾವುದು ಚೀಪಿದೆ ಯಾವುದು ಚೆನ್ನಾಗಿದೆ ಅಂತಕ್ಕಂಥ ವಿಚಾರ ಮಾಡಿ ಖರೀದಿಯನ್ನು ಮಾಡ್ತಿರ್ತಾರೆ. ಕೆಲವೊಮ್ಮೆ ಕಂಪ್ನಿಯವರು ಸಹ ಮರಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ರೈತರಿಗೆ ಏನೇನೋ ಒಂದು ಆಮಿಷಗಳನ್ನು ಒಡ್ಡಿ ಟ್ರ್ಯಾಕ್ಟರ್ ಖರೀದಿ ಮಾಡಲಿಕ್ಕೆ ರೈತರಿಗೆ ಪ್ರೋತ್ಸಾಹ ನೀಡ್ತಿರ್ತಾರೆ. ತಾವು ತಜ್ಞರಾಗಿ ರೈತನಾದಂಥವನು ಯಾವ ರೀತಿ ಟ್ರ್ಯಾಕ್ಟರನ್ನು ಖರೀದಿ ಮಾಡಬೇಕು, ವಿಶೇಷವಾಗಿ ರಾಯಚೂರು ಜಿಲ್ಲೆಯ ರೈತರು ಈ ಮಣ್ಣಿಗೆ ಸೂಕ್ತವಾದಂಥದ್ದು, ಆಮೇಲೆ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಏನು ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿದರೆ ಒಳ್ಳೇದಂತ ಹೇಳ್ತಾರೆ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಾವು ಹೇಳಿದಾಗ ಇದೊಂದು ತುಂಬ ದೊಡ್ಡ ಸಮಸ್ಯೆನೇ ಇದೆ. ಯಾಕಂತಂದರೆ ಈಗ ನಾವು ನೋಡ್ತಾ ಇದ್ರೆ ಟ್ರ್ಯಾಕ್ಟರ್ ಖರೀದಿಯಲ್ಲಿ ಈಗ ಪೈಪೋಟಿ ಮೇಲೆ ಬೇರೆ ಬೇರೆ ಕಂಪ್ನಿಗಳು ಆ ಥರದ ಸಾಲ ಅಥವಾ ಈ ಥರ ಡಿಸ್ಕೌಂಟ್ ಕೊಟ್ಕೊಂಡು ಆಮೇಲೆ ಈ ಥರ ಫೆಸಿಲಿಟಿ ಕೊಡ್ತೀವಿ ಅಂತೇಳಿ ರೈತರನ್ನ ಮರಳು ಮಾಡಿ ತಮ್ಮದು ಟ್ರ್ಯಾಕ್ಟರ್ಗಳನ್ನ ಮಾರಾಟದಲ್ಲಿ ನಂಬರ್ 1 ಬರ್ತಾ ಇದ್ದಾರೆ ಈಗ. ಸೊ ನಾವು ಏನಪ್ಪ ಅಂತಂದ್ರೆ ರೈತರಾಗಿ ಅಥವಾ ಯಾರೋ ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಇದೇನು ನಾವೇನು ನಾರ್ಮಲ್ ಈಗ ಒಂದು ಸಣ್ಣ ವೆಹಿಕಲ್ ತಗೋಬೇಕಂದ್ರೂ ಗಾಡಿ ತಗೋಬೇಕಂದ್ರೂ ನಾವು ಬಹಳಷ್ಟು ವಿಚಾರ ಮಾಡ್ತೀವಿ. ಆದ್ರೆ ರೈತರು ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಒಂದ್ 10,000 20,000 ಕಡಿಮೆ ಸಿಗುತ್ತನಗೋಸ್ಕರ ಅದು ಯಾವ ಕಂಪ್ನಿ ಅಥವಾ ನಮ್ಮ ಆ ಮಾಡೆಲ್ ನಮಗೆ ಸೆಟ್ ಆಗುತ್ತೋ ಇಲ್ಲೋ, ಅಷ್ಟು ಪವರ್ ನಮಗೆ ಬೇಕಾಗುತ್ತೋ ಇಲ್ಲೋ, ಅದ್ರ ಬಗ್ಗೆ ಏನು ವಿಚಾರ ಮಾಡದೆ ದೊಡ್ಡ ದೊಡ್ಡಂತ ದೊಡ್ಡದಿರ್ಬೋದು ಅಥವಾ ಚಿಕ್ಕದಂತ ಹೆಚ್ ಪಿ ಇರೋಂತ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡೋ ಬಹಳಷ್ಟು ಉದಾಹರಣೆಗಳನ್ನ ನೋಡಿದೀವಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಫಸ್ಟ್ ನಮ್ದು ಟ್ರ್ಯಾಕ್ಟರ್ ತಗೊಳಕ್ಕಿಂತ ಮುಂಚೆ ರೈತ ತನ್ನ ಹತ್ರ ಎಷ್ಟು ಜಮೀನ್ ಇದೆ ಅಂತ ಅನ್ನೋದು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಆ ಟ್ರ್ಯಾಕ್ಟರ್ ಅತ್ಯವಶ್ಯಕತೆ ಇದೇನಾ ಅವರಿಗೆ ಅಂತ ಅನ್ನೋದು ಎರಡನೇ ಪ್ರಶ್ನೆ. ಸೊ ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ನಾವು ಎಷ್ಟು ನಾವು ದುಡ್ಡನ್ನ ಅದಕ್ಕೆ ಹಾಕ್ತೀವಿ, ಅದನ್ನ ಯಾವ ರೀತಿ ನಾವು ವಾಪಸ್ ತಗೋಬೇಕು. ಯಾಕಂತಂದ್ರೆ ಇವತ್ತು ನಾಳೆ ಏನಾಗುತ್ತೆ, ಒಂದು ಟ್ರ್ಯಾಕ್ಟರ್ ಈ 35 HP ಟ್ರ್ಯಾಕ್ಟರ್ ಅಥವಾ 40 HP ಟ್ರ್ಯಾಕ್ಟರ್ ತಗೋಬೇಕಂತಂದ್ರೆ ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು 20-30 ಎಕರೆ ಜಮೀನ್ ಆದ್ರೂ ಇರಬೇಕು. ಅವಾಗೆ ಅದು ಸ್ವಲ್ಪ ಅವ್ರಿಗೆ ಉಪಯೋಗಕ್ಕಾಗತ್ತೆ. ಇಲ್ಲ ನಾನು 10 ಎಕರೆ ಇದ್ರೂ ತಗೋಬಹುದು, ಆದ್ರೆ ಅದನ್ನ ತಗೊಂಡ್ಮೇಲೆ ನಾವು ಯಾವ ತರ ಆ ಟ್ರ್ಯಾಕ್ಟರ್ನ ಬಾಡಿಗೆ ಮುಖಾಂತರ ಇನ್ನೊಬ್ರಿಗೆ ಕೊಡಬಹುದು ಅಥವಾ ಆ ತರ ಏನಾದ್ರೂ ಸ್ಕೋಪ್ ಇದೇನೋ ಇಲ್ಲ ನಮ್ಮ ಹಳ್ಳಿಯಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಇವತ್ತು ನಾಳೆ ನಾವೆಲ್ಲಾನು ಮೆಕನೈಸೇಷನ್ ಮೇಲೆ ಬಹಳ ನೋಡ್ತಾ ಇದೀವಿ, ಯಾವ ಎಲ್ಲಾ ತರದ ಯಂತ್ರೋಪಕರಣಗಳು ಬರ್ತಾ ಇದಾವೆ. ಬರೀ ಟ್ರ್ಯಾಕ್ಟರ್ ಒಂದೇ ಖರೀದಿ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆನೂ ಕೂಡ ತಮಗೆ ಬೇಕಾಗುವಂತ ತಮ್ಮ ಹಳ್ಳಿ ಇರ್ಬೋದು, ತಮ್ಮ ಸುತ್ತಮುತ್ತ ಇರುವಂತಹ ಹಳ್ಳಿಗಿರ್ಬೋದು, ಯಾವ ತರದ ಯಂತ್ರೋಪಕರಣಗಳು ಬೇಕಾಗುತ್ತೆ ಅದರಲ್ಲೂ ಕೂಡ ಒಂದೆರಡು ಯಂತ್ರಗಳನ್ನ ಖರೀದಿ ಮಾಡಿ ಅದನ್ನ ಬಾಡಿಗೆ ಬಿಡುವ ಮುಖಾಂತರ ಕೂಡ ಅವರು ಅದನ್ನ ಲಾಭ ಬೆಳೆಸ್ಕೋಬಹುದು ಬಹಳಷ್ಟು. ಈಗ ಒಬ್ಬ ರೈತ ಟ್ರ್ಯಾಕ್ಟರ್ನ ಖರೀದಿ ಮಾಡ್ತಾನೆ, ಖರೀದಿ ಮಾಡಿ ಮುಖ್ಯವಾದ ಉದ್ದೇಶಕ್ಕಾಗಿ, ಯಾವ ಉದ್ದೇಶಕ್ಕೆ ಟ್ರ್ಯಾಕ್ಟರ್ ಬಳಸಬೇಕು ಆ ಉದ್ದೇಶಕ್ಕಾಗಿ ಬಳಸೋದಿಲ್ಲ, ಅದನ್ನು ರೋಡ್ ಕೆಲಸಕ್ಕಾಗಿ ಕಳಿಸಿರ್ತಾರೆ, ಆಮೇಲೆ ಜನಗಳನ್ನು ತುಂಬಿಕೊಂಡು ಹೋಗ್ಲಿಕ್ಕೆ ಇದನ್ನು ಮಾಡ್ತಿರ್ತಾರೆ. ಮುಖ್ಯವಾಗಿ ಟ್ರ್ಯಾಕ್ಟರ್ ಬಳಕೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತಾರೆ, ಟ್ರ್ಯಾಕ್ಟರ್ನ ಖರೀದಿ ಮಾಡಿದ ಮೇಲೆ ಅದರ ಬಳಕೆ ಭಾಳ ಮುಖ್ಯ, ಹೊಲದ ಕೆಲಸಕ್ಕೆ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ, ಹೇಗೆ ಅಲ್ಲಿ ಇದರದ್ದು ಉಪಯೋಗ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ. ನೀವು ಹೇಳ್ತೀರಾ ಸರಿ, ಇವತ್ತೇನಾಗ್ತದೆ ಅಂತಂದ್ರೆ ಟ್ರ್ಯಾಕ್ಟರ್ ಖರೀದಿ ಮಾಡಿದ ತಕ್ಷಣ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ವರ್ಕ್ಗೆ ಜಾಸ್ತಿ ಬಿಡ್ತಾ ಇದಾರೆ, ಅದು ಸಾಗಣೆ ಮಾಡೋದಕ್ಕೆ ಅಥವಾ ರೋಡ್ ಕನ್ಸ್ಟ್ರಕ್ಷನ್ಸ್ ವರ್ಕ್ಸ್ಗೆ ಇರ್ಬೋದು, ಆ ಥರದ ಕೆಲಸಗಳು ಭಾಳ ಯೂಸ್ ಆಗ್ತಾ ಇದಾವೆ ಟ್ರ್ಯಾಕ್ಟರು. ಆದರೆ ಟ್ರ್ಯಾಕ್ಟರ್ ಮೇನ್ ನಮಗೆ ಡೆವಲಪ್ ಆಗಿರೋದು ಅಥವಾ ಬಂದಿರೋದೇ ನಮ್ಮದು ಜಮೀನು ಕೆಲಸಕ್ಕೋಸ್ಕರ. ಸೊ ಉದಾಹರಣೆಗೆ ಫಸ್ಟ್ ತಗೊಂಡ ತಕ್ಷಣ ಜಾಸ್ತಿ ಇರೋದು ನಮ್ಮದು ಟಿಲೇಜ್ ಅಥವಾ ಏನು ನಾವು ಭೂಮಿ ತಯಾರಿಸೋದು ಏನು ಮಾಡ್ತೀವಿ, ಒಂದು ಏನಾದರೂ ಒಂದು ನೇಗಿಲ ಆಪರೇಷನ್ ಇರ್ಬೋದು ಅಥವಾ ಕಲ್ಟಿವೇಟರ್ ಆಪರೇಷನ್ಸ್ ಇರ್ಬೋದು. ಸೊ ಆ ಥರದ ಆಪರೇಷನ್ಸ್ಗೆ ಫಸ್ಟ್ ಯೂಸ್ ಮಾಡಬೇಕು. ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಏನಿದೆ ಅದು ಸೆಕೆಂಡ್ರಿ. ಆಮೇಲೆ ಸೆಕೆಂಡ್ರಿ ಅಂತಂದರೆ ಎಲ್ಲ ಕೆಲಸ ಮುಗಿದ ಮೇಲೆ ಅದೊಂದು ಎಡಿಷ್ನಲ್ ವರ್ಕ್, ಅದನ್ನು ಕೂಡ ಹೆಲ್ಪ್ ಆಗಲಿ ಅನ್ನೋಗೋಸ್ಕರ ಅದಕ್ಕೆ ಇರುತ್ತೆ ಅದು. ಆಮೇಲೆ ಈಗ ಫಸ್ಟ್ ಏನಂತಂದರೆ ಭೂಮಿ ತಯಾರಿಕೆ, ಭೂಮಿ ತಯಾರಿಕೆಯಲ್ಲಿ ನಮ್ದು ಟ್ರ್ಯಾಕ್ಟರ್ ಹೆಚ್ ಪಿ ಎಷ್ಟಿರುತ್ತೆ ಅದ್ರ ತಕ್ಕಂಥದ್ದೇ ನಾವು ಸೈಜ್ ನೇಗಿಲ್ ಸೈಜ್ ಬರುತ್ತೆ, 45 cm, 50 cm, 70 cm ಈ ಥರ. ಸೊ ಈಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ರಾಯಚೂರು ಭಾಗದಲ್ಲಿ MB ಪ್ಲೋ ಭಾಳ ಉಪಯೋಗಿಸ್ಕೋತೀವಿ ನಾವು. ಸೊ MB ಪ್ಲೋ ಅಲ್ಲಿ ನಾವು ಜನರಲ್ ರೆಕಮೆಂಡ್ ಮಾಡೋದು 2 ಅಥವಾ 3 bottom MB ಪ್ಲೋನ ನಾವು ಉಪಯೋಗಿಸ್ಕೋಬೇಕು. ಈ 2 bottom ಉಪಯೋಗಿಸ್ತಾ ಇದ್ರೆ ಒಂದು 40 HP ಟ್ರ್ಯಾಕ್ಟರ್, 45 HP ಟ್ರ್ಯಾಕ್ಟರ್ ಇದ್ರೆ 45 cm ಒಂದು ಬಾಟಮ್ ಇಂದು ಅಂದ್ರೆ ಟೋಟಲ್ ಬರೋದು 90 cm ಟೋಟಲ್ ವಿಡ್ತ್ ಬರುತ್ತೆ ಅದರದ್ದು. ಸೊ 90 cm ಬಿಡ್ತಿರೋದು ಸುಟೇಬಲ್ ಅವರಿಗೆ. ಇಲ್ಲ ನಾನು 3 bottom ಹೋಗ್ತೀನಿ ಅಂತಂದ್ರೆ 3 bottom ಅಂತಂದ್ರೆ 30 cm ಅಂತ 3 bottom ಎಂದು MB ಪ್ಲೋರ್ ಖರೀದಿ ಮಾಡಬಹುದು. ಅದಾದ ತಕ್ಷಣ ನಾವು ಮಣ್ಣು ಹದ ಮಾಡೋದಕ್ಕೆ ಮತ್ತೆ ನಾವು ಕಲ್ಟಿವೇಟರ್ ಆಗಿರ್ಬೋದು ಅಥವಾ ಬ್ಲೇಡ್ ಹ್ಯಾರೋನ ಯೂಸ್ ಮಾಡ್ತೀವಿ. ಈ ಕಲ್ಟಿವೇಟರ್ ಏನಿದೆ 9 ಸಾಲಿನ ಕಲ್ಟಿವೇಟರ್ ಖರೀದಿ ಮಾಡೋದು ಸೂಕ್ತ ನಮ್ಮ ಏರಿಯಾದಲ್ಲಿ. ಸೊ 9 ಟೈನ್ ಕಲ್ಟಿವೇಟರ್ ಅಂತ ಹೇಳ್ತೀವಿ, ಅದನ್ನು ಖರೀದಿ ಮಾಡಬೇಕು. ಆಮೇಲೆ ಈಗ ಬ್ಲೇಡ್ ಹ್ಯಾರೋ ಏನಿದೆ ಅಥವಾ ಕುಂಟೆ ಏನು ಹೇಳ್ತೀವಿ ಅದು ಮಿನಿಮಮ್ ವಿಡ್ತ್ 1.8 meter ಇಂದ ಹಿಡ್ಕೊಂಡು 2.1 meter ವರೆಗೂ ಸಿಗುತ್ತೆ. ಸೊ ಇದರಲ್ಲಿ ಇವೆರಡರಲ್ಲಿ ಯಾವ್ದಾದ್ರು ಒಂದವರು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೋಬಹುದು. ಇಷ್ಟೇ ಅಲ್ಲ, ನೆಕ್ಸ್ಟ್ ಈಗ ಭೂಮಿ ಹದ ಮಾಡಿದ್ಮೇಲೆ ಅದನ್ನ ನಾವು ಬಿತ್ತನೆ ಕೂಡ ಉಪಯೋಗಿಸ್ಕೋಬಹುದು. ಯಾಕಂತಂದ್ರೆ ನಾವು ಟ್ರ್ಯಾಕ್ಟರ್ ಉಪಯೋಗಿಸೋದೇ ಎಲ್ಲ ಕೆಲಸ ಬೇಗ ಮುಗಿಬೇಕು, ಆಮೇಲೆ ಎಲ್ಲ ಕಾರ್ಯಗಳು ಯಾಂತ್ರಿಕೃತಗೊಳಿಸ್ಕೋಬೇಕು. ಆಮೇಲೆ ನಾವೇನು ಬಿತ್ತನೆಯಲ್ಲಿ ಏನಾಗುತ್ತೆ, ಸಾಲಿಂದ ಸಾಲಿಗೆ ನಾವು ಕರೆ ಮೇಂಟೈನ್ ಮಾಡಬಹುದು ಡಿಸ್ಟೆನ್ಸ್ನ. ಆಮೇಲೆ ಬೀಜದಿಂದ ಬೀಜಕ್ಕೂ ಕೂಡ ಮೇಂಟೈನ್ ಮಾಡಬಹುದು, ಯಾಕಂದ್ರೆ ಈಗ ಬಹಳಷ್ಟು ಸುಧಾರಿತ ಬೀಜ ಉಪಕರಣಗಳು ಬಹಳಷ್ಟು ಬಂದಿದ್ದಾವೆ ಬಿತ್ತನೆಗಾಗಿ. ಸೊ ಅದನ್ನು ನಾವು ಬಳಸ್ಕೋಬಹುದು. ಅದು ಆದ ತಕ್ಷಣ ನೆಕ್ಸ್ಟ್ ಈಗ ಮೇನ್ ಸಮಸ್ಯೆ ಬರೋದೇನಪ್ಪ ಅಂದ್ರೆ ಕಳೆ ನಿರ್ವಹಣೆ. ಸೊ ಕಳೆ ನಿರ್ವಹಣೆಗೆ ಏನಾಗುತ್ತೆ, ಕಳೆ ನಿರ್ವಹಣೆ ನಾವು ಏನಾದ್ರೂ ಯಾಂತ್ರೀಕರಣಗೊಳಿಸ್ಬೇಕಂತಂದ್ರೆ ಅದನ್ನ ನಾವು ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಅದಕ್ಕೆ ನಮ್ಮ ಟ್ರ್ಯಾಕ್ಟರ್ ಹೋಗುವಾಗೆ ಸಾಲುಗಳನ್ನ ಮೇಂಟೈನ್ ಮಾಡಿಕೊಂಡ್ರೆ ಕಳೆ ನಿರ್ವಹಣೆಯನ್ನ ಬಹಳ ಚೆನ್ನಾಗಿ ಮಾಡ್ಕೋಬಹುದು ಇದರಲ್ಲಿ. ಈಗ ನಾನು ಒಬ್ಬ ರೈತ, ನಂದು ಒಂದು 20 ಎಕರೆ ಭೂಮಿ ಇದೆ, ಟ್ರ್ಯಾಕ್ಟರ್ನ ತಗೋಬೇಕಂತ ಮಾಡಿದ್ದೀನಿ, ಜೊತೆಗೆ ಆ ಟ್ರ್ಯಾಕ್ಟರ್ ಬಳಕೆ ಕೇವಲ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ, ನಾನು ಬಾಡಿಗೆ ಬೇರೆ ರೋಡ್ ವರ್ಕ್ ಇರ್ಬೋದು, ಬೇರೆ ಹೆವಿ ಮಟೀರಿಯಲ್ ಎತ್ತೋದಕ್ಕಿರ್ಬೋದು ಅದಕ್ಕೆ ಬಳಸೋದಿಲ್ಲ. ನಾನು ಏನು ಎಷ್ಟು HP ಟ್ರ್ಯಾಕ್ಟರ್ನ ತೊಗೋಬೇಕಂತೀರಿ, ಒಬ್ಬ 20 ಎಕರೆ ಹೊಂದಿದಂಥ ರೈತ ಎಷ್ಟು HP ಟ್ರ್ಯಾಕ್ಟರ್ ತೊಗೋಬೇಕು? ಜೊತೆಗೆ ಇನ್ನೊಬ್ಬ ರೈತ ಇರ್ತಾನೆ, ಅವ ಕೃಷಿ ಕೆಲಸ ಬೇಕಾಗಿಲ್ಲ, ಅವ ಬರೇ ರೋಡ್ ವರ್ಕ್ ಮಾಡಿಸ್ಬೇಕಾಗಿದೆ, ಮಣ್ಣನ್ನು ತಳ್ಳಬೇಕಾಗಿದೆ, ಆಮೇಲೆ ಕಲ್ಲುಗಳನ್ನು ಹೇರಬೇಕು, ಇಟ್ಟಂಗಿಗಳನ್ನು ಹೇರಬೇಕು, ಅಂಥ ರೈತ ಎಷ್ಟು HP ಟ್ರ್ಯಾಕ್ಟರ್ನ ತೊಗೊಂಡ್ರೆ ಒಳ್ಳೇದಂತೀರಿ? ಏನಿಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಖರೀದಿ ಮಾಡುವಾಗ? ಒಂದು 20 ಎಕರೆ ಜಮೀನಿತ್ತು, ನಮ್ಗೇನು ಬೇರೆ ಕೆಲಸ ಇಲ್ಲ, ನಾನು ಬರೇ ನನ್ನ ಜಮೀನಿಗಾಗಿ ನಾನು ಯೂಸ್ ಮಾಡ್ಬೇಕಾಗಿತ್ತಂದ್ರೆ 35 HP ಅಂತರೂ ಇರಬೇಕು. ಯಾಕಂದ್ರೆ ಮಿನಿಮಮ್ 35 HP ಕಿಂತ ಕಡಿಮೆ ರಿಕ್ವೈರ್ಮೆಂಟ್ ಇದೆ. ಆದ್ರೆ 35 HP ತಗೊಂಡ್ರೆ ಏನಾಗುತ್ತೆ, ಅದರಿಂದ ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಅಂದ್ರೆ ನಮ್ಗೆ ಹೇಳಿದ್ನಲ್ಲ, ಈಗ ನಾನು MB ಉಪಯೋಗಿಸ್ಕೋಬೇಕಂತಂದ್ರೆ 90 cm ಇಂದ ಅದಕ್ಕೊಂದು 30 HP ಬೇಕಾಗುತ್ತೆ. ಸೊ ಅಡಿಷನಲ್ ಆಗಿ ರಿಸರ್ವ್ ಪವರ್ ಅಂತ ಹೇಳ್ತೀವಿ ನಾವು, 35 HP ಮಿನಿಮಮ್ ಇರಲೇಬೇಕು. ನಾವೇನಾದ್ರೂ ತೋಟಗಾರಿಕೆ ಬೆಳೆಗಳಿಗೆ ಏನಾದ್ರು ಸೀಮಿತವಾಗಿದ್ವಪ್ಪ ಅಂತಂದ್ರೆ 35 HP ಕಿಂತ ಕಡಿಮೆ ಇದ್ರೆ ಅಲ್ಲಿ ಉಪಯೋಗ ಆಗುತ್ತೆ. 20 HP 25 HP ಅದು ನಮಗೆ ತೋಟಗಾರಿಕೆ ಬೆಳೆಗೆ ಸೂಕ್ತವಾಗುತ್ತೆ. ಈಗ 35 HP ಇದನ್ನ ಒಳ್ಳೆಯದು. ಇನ್ನೂ ಜಾಸ್ತಿ ನಾವು ಹೆವಿ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ನಾವು ಬಾಡಿಗೆ ಯೂಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಊರಲ್ಲಿ ನಾವು ಬಾಡಿಗೆ ಕೊಡ್ತಾ ಇದೀವಿ, ನಮ್ಮ ಕೆಲಸ ಬೇಗ ಮುಗಿಸ್ಕೊಂಡು ಇನ್ನೊಬ್ಬರಿಗೂ ಬಾಡಿಗೆ ಕೊಡಬೇಕಾಗಿತ್ತಂದ್ರೆ 45 HP 50 HP ವರೆಗೂ ನಾವು ಉಪಯೋಗಿಸ್ಕೋಬಹುದು. ಇಲ್ಲಿ ಟ್ರ್ಯಾಕ್ಟರ್ ನಿರ್ವಹಣೆಯನ್ನು ಪ್ರಾರಂಭ ಮಾಡಿದಾಗ, ಟ್ರ್ಯಾಕ್ಟರ್ ಬಳಕೆಯನ್ನು ಪ್ರಾರಂಭ ಮಾಡಿದಾಗ ಪ್ರತಿನಿತ್ಯ ಏನೇನು ಮೇಂಟೆನೆನ್ಸ್ ಭಾಳ ಮುಖ್ಯ, ಇಲ್ಲಿ ಏನೇನು ನಿರ್ವಹಣೆ ಮಾಡಬೇಕಾಗುತ್ತೆ ಒಳ್ಳೆ ರೀತಿಯಿಂದ ಟ್ರ್ಯಾಕ್ಟರ್ ರನ್ ಆಗಬೇಕು, ಸಮರ್ಪಕ ಬಳಕೆ ಆಗಬೇಕು ಆಗಿತ್ತಂತಂದರೆ ಏನೇನು ಪ್ರತಿನಿತ್ಯ ಟ್ರ್ಯಾಕ್ಟರ್ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಒಬ್ಬ ರೈತ? ಇದು ಒಳ್ಳೆ ಪ್ರಶ್ನೆ. ಯಾಕಂತಂದ್ರೆ ನಮ್ದು ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡಿದ ತಕ್ಷಣ ಅದನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕಂತ ಅನ್ನೋದು ಸ್ವಲ್ಪ ಐಡಿಯಾ ಇರಲ್ಲ. ಇದರಲ್ಲಿ ಏನಿಲ್ಲ, ಬಹಳ ಸಿಂಪಲ್ ಆಗಿರೋಂಥ ಕೆಲವು ಸ್ಟೆಪ್ಸ್ ನಾವು ನೋಡ್ಕೊಂಬಿಟ್ರೆ ಸಾಕು. ಈಗ ದಿನ ಬೆಳಿಗ್ಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನಾವೇನು ಮಾಡ್ಬೋದು, ನಮ್ದು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣನೇ ಸಂಜೆನೆ ಒಂಥರ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಬೇಕಾಗಿರುತ್ತೆ ನಮಗೆ ಹೊಲಕ್ಕೆ. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ, ಸಂಜೆನೆ ಒಂದು ಜನರಲ್ ಚೆಕಪ್. ಈಗ ಬಂದ ತಕ್ಷಣ ನಮ್ದು ಇಂಜಿನ್ ಆಯಿಲ್ ಕರೆಕ್ಟ್ ಆಗಿದೆಯಾ ಇಲ್ಲ ಲೆವೆಲ್ ಚೆಕ್ ಮಾಡ್ಕೋಬೇಕು. ಆಮೇಲೆ ನಮ್ದು ಕೂಲೆಂಟ್ ಆಯಿಲ್ ಕರೆಕ್ಟ್ ಆಗಿ ಲೆವೆಲ್ ಅಲ್ಲಿ ಇದೇನಾ ಇಲ್ಲ ಅದನ್ನ ಚೆಕ್ ಮಾಡ್ಕೋಬೇಕು. ಅದಾದ ತಕ್ಷಣ ನಮ್ದೇನು ಫಿಲ್ಟರ್ಸ್ ಇರುತ್ತೆ, ಏರ್ ಫಿಲ್ಟರ್ ಇರ್ಬೋದು, ಡೀಸೆಲ್ ಫಿಲ್ಟರ್ ಇರ್ಬೋದು, ಅದನ್ನೇನು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, 100 ತಾಸು ರನ್ ಆದಮೇಲೆ ಚೇಂಜ್ ಮಾಡ್ಬೇಕಂತಿರುತ್ತೆ ಅಥವಾ ಕ್ಲೀನ್ ಮಾಡ್ಬೇಕಂತಿರುತ್ತೆ. ಏರ್ ಫಿಲ್ಟರ್ ಪ್ರತಿಯೊಂದು 50 ತಾಸಿಗೆ ಒಂದ್ಸರಿ ಅದನ್ನು ಕ್ಲೀನ್ ಮಾಡಬೇಕು, 200 ತಾಸು ಆದಮೇಲೆ ಅದನ್ನು ರಿಪ್ಲೇಸ್ ಮಾಡಬೇಕು ನಾವು. ಸೊ ಆ ಥರ ನಾವು ಫಾಲೋ ಮಾಡಬೇಕಾಗತ್ತೆ, ಅದನ್ನೇನು ಡೈಲಿ ಮೇಂಟೆನೆನ್ಸ್ ಇರಲ್ಲ. ಆಮೇಲೆ ನಮ್ಮದು ಏರ್ ಪ್ರೆಷರು, ಈಗ ನಮ್ಮ ಗಾಳಿ ಪ್ರೆಷರ್ ಏನಿರುತ್ತೆ ಇದ್ರದ್ದು ಟೈರಲ್ಲಿ, ಜಾಸ್ತಿನೂ ಇರಬಾರ್ದು, ಪೂರ್ತಿ ಕಡಿಮೆನೂ ಇರಬಾರ್ದು. ಜಾಸ್ತಿ ಇದ್ರೆ ಏನಾಗುತ್ತೆ, ಹೊಲದಲ್ಲಿ ಗ್ರಿಪ್ ಸಿಗಲ್ಲ, ಟೈರ್ದು ವೀಲ್ ಸ್ಲಿಪ್ ಜಾಸ್ತಿ ಆಗಿ ನಮ್ದು ಪವರ್ ಲಾಸ್ ಜಾಸ್ತಿ ಆಗುತ್ತೆ, ಅದೇ ಥರ ಇಂಧನ ಕನ್ಸ್ಯೂಮ್ಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಆಪ್ಟಿಮಮ್ ಅಂದರೆ ಒಂದು ಮೀಡಿಯಂ ಲೆವೆಲಲ್ಲಿ ಅಂತಂದ್ರೆ ಕಂಪ್ಲೀಟ್ ನಮ್ದೇನು ಟೈರ್ ಇರುತ್ತೆ ಅದು ಪೂರ್ತಿ ನಮ್ಮ ಭೂಮಿಗೆ ಟಚ್ ಆಗಿರಬೇಕು ಫ್ಲಾಟಲ್ಲಿ. ಸೊ ಆ ಥರ ಕಂಡೀಷನಲ್ಲಿ ಗಾಳಿ ತುಂಬಿಸ್ಕೊಂಡು ಅದನ್ನು ನಾವೇನಾದರೂ ಒಳ್ಳೆ ಥರದಿಂದ ನಾವು ಹೊಲದಲ್ಲಿ ಕೆಲಸ ಮಾಡಿದ್ರೆ ಭಾಳ ಇಂಧನ ಏನು ವೇಸ್ಟೇಜ್ ಆಗ್ತಾ ಇದೆ ಅದನ್ನು ಭಾಳ ಉಳಿಸ್ಕೋಬೋದು. ಆಮೇಲೆ ರೆಗ್ಯುಲರ್ ಚೆಕಪ್ ಮಾಡೋದ್ರಿಂದ ನಮ್ಮದು ಮೇಜರ್ ಬ್ರೇಕ್ ಡೌನ್ಸ್ ಅಥವಾ ಮೇಜರ್ ರಿಪೇರಿಗಳೇನು ಬರುತ್ತೆ ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಸರ್. ಈಗ ರೈತ ಮಿನಿಮಮ್ ತಾವು ಹೇಳಿದರೆ 35 HP ಟ್ರ್ಯಾಕ್ಟರ್ ಆದರೂ ತೊಗೊಂಡ್ರೆ ಒಳ್ಳೇದಂತಕ್ಕಂಥದ್ದು, ಈಗ 40 HP 45 50 HP ವರೆಗೆ ಟ್ರ್ಯಾಕ್ಟರ್ಗಳು ಸಿಗ್ತಾ ಇರ್ತವೆ. ಇಲ್ಲಿ ಒಬ್ಬ ಟ್ರ್ಯಾಕ್ಟರ್ನ ಖರೀದಿ ಮಾಡಿದ ಮೇಲೆ ಏನೇನು ಅದ್ರ ಜೊತೆ ಇಂಪ್ಲಿಮೆಂಟ್ಸ್ಗಳು ಬೇರೆ ಬೇರೆ ಇಂಪ್ಲಿಮೆಂಟ್ಸ್ಗಳು ಬರ್ತಾವೆ, ಅದಕ್ಕೆ ಅವನ್ನ ಖರೀದಿ ಮಾಡುವಾಗ ಏನು ಎಚ್ಚರಿಕೆ ತಗೋಬೇಕಾಗತ್ತೆ? ಒಣಬೇಸಾಯದ ರೈತ ಇರ್ಬೋದು, ನೀರಾವರಿ ರೈತರುಗಳು ಏನೇನು ಇಂಪ್ಲಿಮೆಂಟ್ಗಳನ್ನು ಖರೀದಿ ಮಾಡಬೇಕಾಗತ್ತಂತರಲ್ಲಿ ಮತ್ತೆ ಟ್ರ್ಯಾಕ್ಟರ್ ಜೊತೆ? ಈಗ ನಾವು ಟ್ರ್ಯಾಕ್ಟರ್ ತಗೋತಾ ಮುಂಚೆ ನಾನು ಹೇಳಿದೆ, ಬರೀ ಟ್ರ್ಯಾಕ್ಟರ್ ಖರೀದಿ ಮಾಡೋ ಜೊತೆಗೆ ನಾವು ನಮ್ಮದು ಯಾವ ಬೆಳೆ ಇದೆ ಅದ್ರ ಪ್ರಕಾರ ನಾವು ಮಿನಿಮಮ್ ಇಂಪ್ಲಿಮೆಂಟ್ಸ್ ತಗೊಂಡ್ರೆ ಒಳ್ಳೆಯದು. ಒಂದು ನಮಗೆ ನೇಗಿಲು ಯಾವ ಥರ ಸೆಟ್ ಆಗುತ್ತೆ, ನಮ್ಮ ಜಮೀನಿಗೆ ತಕ್ಕಂಥ ಒಂದು ನೇಗಿಲು ತಗೋಬೇಕಾಗತ್ತೆ, ಒಂದು ಕಲ್ಟಿವೇಟರ್ ತಗೋಬೇಕಾಗತ್ತೆ, ಒಂದು ಕುಂಟೆ ತಗೋಬೇಕಾಗತ್ತೆ, ಬಿತ್ತನೆ ಉಪಕರಣ ಒಂದಿದ್ರೆ ಒಳ್ಳೆಯದು. ಯಾಕಂದ್ರೆ ಇವತ್ತು ನಾಳೆ ಏನಾಗಿದೆ, ಒಂದೇ ಬಿತ್ತನೆ ಉಪಕರಣಕ್ಕೆ ಬೇರೆ ಬೇರೆ ಪ್ಲೇಟ್ ಸೆಟ್ಟಿಂಗ್ ಬರೋದ್ರಿಂದ ಅದು ಎಲ್ಲ ಥರದ್ದು ಬೀಜಗಳನ್ನ ಬಿತ್ತಬಹುದು ನಾವು, ಆ ಥರದ್ದು ಸೆಟ್ಟಿಂಗ್ಸ್ ಬರ್ತಾ ಇದ್ದಾವೆ ಈಗ. ಸೊ ಒಂದು ಬಿತ್ತನೆ ಉಪಕರಣ ಇರೋದು ಒಳ್ಳೆಯದು. ಅದಾದ ತಕ್ಷಣವೇ ನಮ್ದೇನಾದರೂ ನಾವು ಗದ್ದೆಗಳಿದ್ರೆ, ಈಗ ಭತ್ತ ಏನು ಬೆಳಿತೀವಿ, ಗದ್ದೆ ಐತಂದ್ರೆ ಪಡ್ಲಿಂಗ್ ಹೋಗ್ತಾರ, ಅಲ್ಲಿಗೆ ನೇಗಿಲು ಅವಶ್ಯಕತೆ ಇರಲ್ಲ ಅಷ್ಟು ಅವ್ರಿಗೆ. ಸೊ ಅಲ್ಲಿ ನಾವು ಪಡ್ಲಿಂಗ್ ಬೇಕಂದ್ರೆ ಪಡ್ಲರ್ಸ್ಗಳನ್ನ ಖರೀದಿ ಮಾಡ್ಕೋಬೇಕು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಸೊ ಪಡ್ಲರ್ಸ್ಗಳನ್ನ ಖರೀದಿ ಮಾಡ್ಕೋಬೇಕಾಗತ್ತೆ. ಸೊ ಇವಂತರೂ ಮಿನಿಮಮ್ಮು. ಇದಾದ ತಕ್ಷಣ ನಮ್ದೇನು ಕಲ್ಟಿವೇಟರ್ ಇರುತ್ತೆ, ಕಲ್ಟಿವೇಟರಲ್ಲಿ ಸ್ವಲ್ಪ ಮಾಡಿಫಿಕೇಶನ್, ಅದೇನು ಸಣ್ಣ ವರ್ಕ್ಶಾಪ್ ಏನಿರುತ್ತೆ ಅವ್ರ ಊರಲ್ಲಿ, ಅದರಲ್ಲೇ ಮಾಡಿಫಿಕೇಶನ್ ಮಾಡಿಕೊಂಡು ಒಂದು ಕಳೆ ತೆಗೆಯುವ ಯಂತ್ರ ಕೂಡ ಅದರಲ್ಲೇ ತಯಾರು ಮಾಡ್ಕೋಬೋದು ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಆಮೇಲೆ ಈಗ ನಾವು ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಸಿಕ್ಕಾಪಟ್ಟೆ ನಾವು ಸ್ಪ್ರೇಯಿಂಗ್ ಮಾಡ್ತಾ ಇರ್ತೀವಿ, ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ. ಸೊ ಒಂದು ಸಿಂಪಡಣಾ ಯಂತ್ರ ಇದ್ರೂ ಒಳ್ಳೆಯದ್ರ ಜೊತೆಗೆ. ಈಗ ಟ್ರ್ಯಾಕ್ಟರ್ನ ಮಲ್ಟಿಪರ್ಪಸ್ ಉಪಯೋಗ ಮಾಡ್ಕೋತಾರೆ ರೈತರು, ಕೆಲವೊಂದಿಷ್ಟು ನೀರು ವಾಟರ್ ಲಿಫ್ಟ್ ಮಾಡಲಿಕ್ಕೂ ಉಪಯೋಗ ಮಾಡ್ತಾರೆ, ಕೆಲವೊಮ್ಮೆ ಒಂದು ಕಡೆ ಹೇಳಿದಾಗ ಬೋರಿಂದ ನೀರು ಲಿಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಿರ್ತಾರೆ, ಇದು ಹೇಗೆ ಮಾಡೋದು ಸರಿ ಅಂತೀರಾ, ಹೇಗೆ ತಾವು? ಇದು ಏನಿದೆ ಅಂದರೆ ಟ್ರ್ಯಾಕ್ಟರ್ ಒಂದು ನಾವು ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಹೇಳ್ತೀವಿ, ಇದಕ್ಕೆ ಇದೇ ಥರ ಒಂದು ಉಪಯೋಗಿಸ್ಕೋಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಅದೇ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಅಂತಂದರೆ ಒಂದು ಬೆಲ್ಟ್ ಪುಲಿ ಅಥವಾ ಒಂದು PTO ಶಾಫ್ಟ್ ಇರುತ್ತೆ. ಸೊ ಆ PTO ಶಾಫ್ಟಿಂದ ಕೂಡ ನಾವು ನೀರು ಎತ್ತಲಿಕ್ಕೆ ಉಪಯೋಗಿಸ್ಕೋಬೋದು, ಬೋರ್ವೆಲ್ ಇರ್ಬೋದು, ಪಂಪ್ಸೆಟ್ ಇರ್ಬೋದು, ಈ ಥರದ ಉಪಯೋಗಿಸ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್, ಮಾಡ್ಬೋದು. ಟ್ರ್ಯಾಕ್ಟರ್ ತಗೋತಾರೆ ರೈತರು, ಸಾಕಷ್ಟು ಬ್ಯಾಂಕ್ ಸಾಲವನ್ನು ಮಾಡಿ ಅದರದ ಬಳಕೆ ಆಯಿತು, ಯಾವ ರೀತಿಯಲ್ಲಿ ಮರುಪಾವತಿಗಳಿರಬಹುದು, ಹೇಗೆ ಅಲ್ಲಿ ಹಣವನ್ನು ಉಳಿಸಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತೀರಿ? ಆಮೇಲೆ ತಗೋತಾರೆ, ಕರಪ್ಟ್ ಆಗಿಬಿಡ್ತಾರೆ, ಇದು ಮಾಡ್ತಿರ್ತಾರೆ, ಎಕಾನಮಿ ಹೇಗೆ ನಿರ್ವಹಣೆ ಮಾಡ್ಬೇಕಂತೀರಿ? ಇದರಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ನಾವು ಯಾವುದು ಟ್ರ್ಯಾಕ್ಟರ್ ಖರೀದಿ ಮಾಡಬೇಕು ಅಥವಾ ನಮ್ಮ ಮನೆ ಪಕ್ಕದೊಂದು ಟ್ರ್ಯಾಕ್ಟರ್ ಖರೀದಿ ಮಾಡಿದಾನೆ ಅಂತೇಳಿ ನಾವು ಖರೀದಿ ಮಾಡೋದಲ್ಲ. ನಾವು ಫಸ್ಟ್ ಮುಂಚೆ ಈಗ ಪ್ರಾಬ್ಲಮ್ ಬರೋದೇನು, ರೈತರಿಗೆ ಮೇನ್ ಸಮಸ್ಯೆ ಬರೋದೇನಂತಂದರೆ ಅದನ್ನ ಟ್ರ್ಯಾಕ್ಟರ್ ಖರೀದಿ ಮಾಡಿದ ಮೇಲೆ ನಿರ್ವಹಣೆ ಮಾಡೋದು. ನಾವು ಫಸ್ಟ್ ನೋಡ್ಬೇಕಾಗಿರೋದು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಹತ್ತಿರದಲ್ಲಿ ಯಾವ ಕಂಪ್ನಿ ನಮಗೆ ಟ್ರ್ಯಾಕ್ಟರ್ ಮಾರಾಟ ಮಾಡ್ತಿದ್ದಾನೆ, ಅವನದು ಸರ್ವಿಸ್ ಯಾವ ಥರ ಇದೆ ಅದನ್ನ ನಾವು ನೋಡಬೇಕು. ಅವನ ಸ್ಪೇರ್ ಪಾರ್ಟ್ಸ್ ತಂದು ಕೊಡ್ತಾ ಇದ್ದಾನೋ ಇಲ್ಲ ನಮಗೆ ಯಾವಾಗ, ಯಾಕಂದ್ರೆ ಈ ಟ್ರ್ಯಾಕ್ಟರಲ್ಲಿ ನಮಗೆ ಕೆಲವು ಒಂದು ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿ ಭಾಳ ಮೇಜರಾಗಿ ವರ್ಕ್ ಇರುತ್ತೆ, ಅವಾಗೇ ಮೇಜರ್ ಬ್ರೇಕ್ ಡೌನ್ ಆಯಿತು, ನಮಗೇನು ಪಾರ್ಟ್ಸ್ ಸಿಗಲಿಲ್ಲ ಅಂತಂದರೆ ಅಲ್ಲಿ ರೈತ ಸಮಸ್ಯೆ ಒಳಪಟ್ಟು ಅಲ್ಲಿ ಅವನು ಸಿಕ್ಕಾಪಟ್ಟೆ ಲಾಸ್ ಅನುಭವಿಸ್ತಾನೆ. ಸೊ ಇದೊಂದು ಫಸ್ಟ್ ನೋಡ್ಕೋಬೇಕು. ಎರಡನೇದಾಗಿ ಈಗೆಲ್ಲ ಲೋನ್ ಮೇಲೆ ಕೊಡ್ತಾ ಇದ್ದಾರೆ, ಬಟ್ ಆ ಲೋನ್ ತಗೊಂಡ್ಮೇಲೆ ನಾವು ಯಾವ ಥರ ನಾವು ಅದನ್ನು ವಾಪಸ್ ಕಟ್ತಾ ಇದ್ದೀವಿ ಅಥವಾ ಯಾವ ಥರ ನಾವು ಲಾಭ ತಗೋಬೋದು ಅಂತ ಅನ್ನೋದು ಮುಂಚೆನೇ ವಿಚಾರ ಮಾಡಬೇಕಾಗತ್ತೆ ರೈತ. ಯಾಕಂದರೆ ಇದನ್ನು ಯಾವುದೇ ರೀತಿಯಾದಂಥ ಇನ್ನೊಬ್ಬರ ಕಡೆಯಿಂದ ಸಲಹೆ ತೊಗೊಂಡು ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವೆಷ್ಟು ಗಳಿಸ್ತಾ ಇದ್ದೀವಿ ಅಥವಾ ನಾವೆಷ್ಟು ದುಡಿಸ್ತೀವಿ ನಾವು ತೊಗೊಂಡಿದ್ದ ಟ್ರ್ಯಾಕ್ಟರ್ಗೆ. ಸೊ ಅದರಲ್ಲಿ ನಾವು ನೋಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಸರ್ವಿಸಿಂಗ್ ಅದು ಹೇಗೆ, ಟ್ರ್ಯಾಕ್ಟರ್ ತೊಗೊಂಡ್ಮೇಲೆ ಅದನ್ನು ಸರ್ವಿಸಿಂಗ್ ಅದು ಮಾಡಿಸ್ಬೇಕಾಗತ್ತ? ಹೇಗೆ ಎಷ್ಟೆಷ್ಟು ಕಿಲೋಮೀಟರು ಅಥವಾ ಪವರ್ಸ್ ಯೂಸ್ ಮಾಡಿದ್ಮೇಲೆ ಸರ್ವಿಸಿಂಗ್ ಮಾಡ್ತಕ್ಕಂಥ ಕಟ್ಟಡಗಳು ಇರ್ತವೆ ಹೇಗಿದೆ? ಸಾಮಾನ್ಯ ಏನು ವೆಹಿಕಲ್ಸ್ ಇರ್ತವೆ ಅದೇ ಥರ ಟ್ರ್ಯಾಕ್ಟರ್ ಕೂಡ ಇದೆ. ಇದು ಕಿಲೋಮೀಟರ್ ಲೆಕ್ಕದಲ್ಲಿ ಇರಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ನಮ್ಮದು ಅವರ್ ಲೆಕ್ಕದಲ್ಲಿ ಇರುತ್ತೆ, ಸ್ಟ್ಯಾಂಡರ್ಡ್ ಆಗಿ ಈಗ ಕಂಪ್ನಿ ಪ್ರಕಾರ ಅವರಿಗೆ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಆಮೇಲೆ ಎಷ್ಟು 100 ತಾಸು ಇರ್ಬೋದು, 200 ತಾಸು ಆಗಿರ್ಬೋದು, ಕೆಲವರು 250 ತಾಸು ಆದಮೇಲೆ ಅವ್ರನ್ನ ರೆಗ್ಯುಲರ್ ಆಗಿ ಸರ್ವಿಸಿಂಗ್ ಅಂತ ತೊಗೊಂಡು ಬರೋಕ್ಕೆ ಹೇಳ್ತಾ ಇರ್ತಾರೆ. ಇನ್ನೂ ಕೆಲವು ಕಂಪ್ನಿಗಳಲ್ಲಿ ಏನಾಗಿದೆ ಅಂತಂದರೆ ಈಗೆಲ್ಲ ಇನ್ಸ್ಟ್ರೂಮೆಂಟೈಸ್ಡ್ ಬಂದಿದ್ದಾವೆ. ಸೊ ನಮ್ಮ ಡ್ಯಾಶ್ಬೋರ್ಡ್ ಏನಿರುತ್ತೆ ಅಲ್ಲೇ ಒಂದು ಸಿಗ್ನಲ್ ಬರುತ್ತೆ, ನೀವು ಸರ್ವಿಸ್ ಮಾಡಿಸ್ಬೇಕು, ಈಗ ಸರ್ವಿಸ್ ಟೈಮ್ ಆಗಿದೆ. ಸೊ ಆ ಥರ ಏನಾದರೂ ಬಂದರೆ ರೈತ ಅದೇ ಒಂದು ವಾರದಲ್ಲೇ ಅಥವಾ ಒಂದು 10-15 ತಾಸು ಎಕ್ಸ್ಟ್ರಾ ಹೋಗ್ಲಾರ್ದೆ ಒಳಗಡೆ ಅದನ್ನು ನಿರ್ವಹಣೆಗೆ ತೊಗೊಂಡು ಹೋಗಿ ಕರೆಕ್ಟಾಗಿ ಸರ್ವಿಸಿಂಗ್ ಮಾಡಿಸಿದ್ರೆ ಭಾಳ ಬಳಕೆ ಮಾಡ್ಕೋಬೋದು ಅಂತ ಅನ್ಸುತ್ತೆ. ಟೈರ್ ರಿಪ್ಲೇಸ್ಮೆಂಟ್ ಬಗ್ಗೆ ಏನು ಹೇಳ್ತಿರ್ತಾವೆ? ಈಗ ಟೈರ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳಬೇಕಂತಂದರೆ ನಾನು ಅವಾಗ ಹೇಳ್ದಂಗೆ ಟೈರ್ ಪ್ರೆಷರ್ ಭಾಳ ಇಂಪಾರ್ಟೆಂಟು. ಒಂದು ಟೈರ್ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಸ್ಲಿಪ್ ಜಾಸ್ತಿ ಆಗುತ್ತೆ, ಸ್ಲಿಪ್ ಜಾಸ್ತಿ ಆಗಿರೋದ್ರಿಂದ ನಮ್ಮದು ಟೈರ್ ಸವೆತ ಜಾಸ್ತಿ ಆಗುತ್ತೆ. ರೆಗ್ಯುಲರ್ ಆಗಿ ಡ್ರೈವರ್ ಏನು ಮಾಡಬೇಕು, ಒಂದು ಎಡಕ್ಕಿರೋಂಥ ಟೈರ್ನ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಈ ಥರ ಒಂದು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಅವರು ಈ ಥರ ಎಕ್ಸ್ಚೇಂಜ್ ಮಾಡಿದ್ರೆ ಯೂನಿಫಾರ್ಮ್ ವೇರಿಂಗ್ ಅಂತ ಹೇಳಿದ್ರು, ಯೂನಿಫಾರ್ಮ್ ಆಗಿ ಸವೆತ ಆಗ್ತಾ ಇರಬೇಕು ಅದರದ್ದು. ಈಗ ಟೈರಲ್ಲಿ ನಾವು ಒಂದು ಒಳ್ಳೆ ಕ್ವಾಲಿಟಿ ಟೈರು, ಆಮೇಲೆ ಈಗ ಟೈರ್ ಸವೆಯೋ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಜಮೀನಿನ ಕಂಡೀಷನ್ ನೋಡಿಕೊಂಡು ಅದರಲ್ಲಿ ಹೆಂಟೆಗಳು ಜಾಸ್ತಿ ಇದ್ದರೆ ಅಲ್ಲಿ ಸ್ಲೋ ಸ್ಪೀಡಲ್ಲಿ ಹೋಗ್ತಾ ಇರಬೇಕು, ಹೆಂಟೆಗಳು ಕಡಿಮೆ ಇದ್ದರೆ ಅಲ್ಲಿ ಫಾಸ್ಟ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಸೊ ಈ ಥರ ಅದು ನೋಡುವ ಮುಖಾಂತರ ಆಮೇಲೆ ನಮ್ಮದು ಜಮೀನಿನ ಕಂಡೀಷನ್ ಯಾವ ಥರ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ನಾವು ಓಡಿಸಿದ್ರೆ, ಅದಲ್ಲದೆ ಈಗ ಸ್ಲಿಪ್ ಜಾಸ್ತಿ ಆಗ್ತಿರ್ತೀವಿ ಏನು ಅವಾಗ ಏನು ಮಾಡೋಕ್ಕಾಗಲ್ಲ, ಸ್ಲಿಪ್ ಜಾಸ್ತಿ ಆದರೆ ಏನು ಮಾಡಬೇಕಂದ್ರೆ ನಾವು ಬಲಾಸ್ಟಿಂಗ್ ತಂತ್ರಜ್ಞಾನ ಅಂತ ಹೇಳ್ತೀವಿ. ಬಲಾಸ್ಟಿಂಗ್ ಅಂತಂದರೆ ನಮ್ಮದು ಟೈರ್ಗಳಿಗೆ ಹೆಚ್ಚಿನ ಒಂದು ವೇಟ್ ಹಾಕಬೇಕು, ತೂಕವನ್ನು ಹಾಕಬೇಕು. ತೂಕ ಹಾಕೋದ್ರಿಂದ ಸ್ಲಿಪ್ಪೇಜ್ ಕಡಿಮೆ ಆಗುತ್ತೆ, ಸ್ಲಿಪ್ಪೇಜ್ ಕಡಿಮೆ ಆಗುತ್ತೆ ಅಂತಂದರೆ ನಮ್ಮದು ಸವೆತ ಕಡಿಮೆ ಆಗುತ್ತೆ. ಈ ಥರ ನಾವು ಟೈರ್ನ ನಿರ್ವಹಣೆ ಮಾಡ್ಕೋಬೋದು. ಒಳ್ಳೆಯದು ಡಾಕ್ಟರ್ ಸುನೀಲ್ ಸಿರ್ವಾರ್ ಅವರು, ಇದುವರೆಗೂ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ, ಖರೀದಿ ಬಗ್ಗೆ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡ್ರೆ ರೈತರಿಗೆ, ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪುರೋಹಿತ ಮಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೆ ಕೃಷಿಯಲ್ಲಿ ಟ್ರ್ಯಾಕ್ಟರ್ಗಳ ಸಮರ್ಥ ಬಳಕೆ ಈ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಸುನೀಲ್ ಶಿರವಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ ಬಲಿಚಕ್ರ ಗ್ರಾಮದ ಕೃಷಿ ಮಹಿಳೆ ಶ್ರೀಮತಿ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನವಾಣಿ ಕೃಷಿ ಮಹಿಳೆ ಗಿರಿಜಾ ಶಂಕರಗೌಡ ಮಾಲಿಪಾಟೀಲ್ರು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶಂಕರಗೌಡರು ಸಾವಯವ ಕೃಷಿ ಮಾಡ್ತಾರೆ, ಅವ್ರ ಜೊತೆ ಅವರ ಧರ್ಮಪತ್ನಿ ಗಿರಿಜಾ ಅವರು ಸಹ ಕೃಷಿಯೊಳಗೆ ಸಾಕಷ್ಟು ಅವ್ರ ಜೊತೆ ಸಹಾಯ ಮಾಡ್ತಿರ್ತಾರೆ. ಹೇಗೆ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳೀತಾ ಇದ್ದಾರೆ, ಒಬ್ಬ ಗೃಹಿಣಿಯಾಗಿ ಅವ್ರ ಮನೆಯವ್ರ ಜೊತೆ ಅಥವಾ ಕೃಷಿಯಲ್ಲಿ ಏನೇನು ಕೆಲಸ ಮತ್ತು ಯಾವ ರೀತಿ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರ್ಜಾ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಗಿರ್ಜಾ ಅವರೇ, ಮೂಲತಃ ನೀವು ಸಾಲಿಯೋದು ಕಲ್ತೀರಾ? ಹೇಗೆ? ಸೇವಂತ ಕಲ್ತೀವ್ರಿ. ಮೊದಲ ದೊಡ್ಡ ಮನೆತನ ನಮ್ಮನೇನು ಹೊರಕ್ಕೆ ಕಳಿಸಿಲ್ರಿ. ಇಲ್ಲಿ ನಮ್ಮನೆಗೆ ಬಂದಿನ ನಮ್ಮ ಅತ್ತೆ ಮಾವರು ಕಳಿಸಿಲ್ರಿ. ಈಗ ನಮ್ಮನೆಯವ್ರು ಮಾಡ್ಲಕತ್ತಿಂದ ನನಗೂ ಮಾಡ್ಬೇಕಂತ ಆಸಕ್ತಿ ಬಂತ್ರಿ. ಮತ್ತು ಒಂದು ಸ್ವಲ್ಪ ವಾಕಿಂಗ್ನ ಆಗ್ತದ, ಊಟ ಗೀಟ ಚಲೋ ಆಗ್ತದ, ಬಿಸಿಲಿಗೆ ತಿರುಗಾಡ್ಬೇಕು, ಯಾವ ರೋಗ ಇಲ್ಲ ಅಂತೇಳಿ ಹಿಂಗಾಗಿ ಅವ್ರ ಸಂಘಟ ಎಲ್ಲ ಕೆಲಸ ಮಾಡ. ಈಗ ನಿಮ್ಮ ಮನೆಯವ್ರು ನೋಡಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ನೀವು ಒಕ್ಕಲ್ತನದ ಕೆಲಸ ಮೊದಲು ನಿಮಗೆ ಮಾಡ್ಲಿಕ್ಕೆ ಬರ್ತಿತ್ತ? ಇಲ್ಲಿಗೆ ಬಂದ ಮೇಲೆ ಕಲ್ತ್ರೆ ಎಲ್ಲ ಹೇಗೆ? ಇಲ್ಲ ಇಲ್ಲ, ಇಲ್ಲೇ ಬಂದಿಂದೆ ಕಲ್ತೇನ್ರಿ. ಕೂಲರ್ನ ಕೇಳ್ತಿದ್ದೇನ್ರಿ ಅವ್ರನ್ನ. ಅವ್ರು ಒಂದ್ ಸ್ವಲ್ಪ ಉಳ್ಳಾಗಡ್ಡೆ ಹಚ್ಚಂದ್ ನೋಡೋಣ, ನಾ ಹಚ್ಲಕ್ ಓತಿದ್ದೇನ್ರಿ. ಅವ್ರು ಸತ್ತೆಗೆದ್ ನೋಡೋಣ, ನಾ ಸತ್ತೆಗ್ಲಕ್ ಓತಿದ್ದೆ. ಹಂಗಾಗಿ ಈಗೆಲ್ಲ ನಾನೇ ಮಾಡ್ತೀನಿ. ಅನ್ನಂಗಾಗ್ಯದ್ರಿ, ಒಂದೆರಡು ಆಳುಗಳು ಆಗ್ತಿತ್ತಂದ್ರೆ ನಾನೇ ಮಾಡ್ತೇನ್ರಿ. ಹತ್ತು ಹನ್ನೆರಡು ಆಳು ಬೇಕಾಯ್ತಂದ್ರೆ ಅವ್ರು ತಗೊಂಡು ಮಾಡ್ತೇನ್ರಿ. ನಾನು ಒಂದ್ ಎರಡು ಆಳಲ್ಲಿ ಆಗುವಂತ ಕೆಲಸಗಳು ನೀವು ಒಬ್ಬರೇ ಮಾಡಿ ಮುಗಿಸ್ಬಿಡ್ತೀನಿ? ಮಾಡ್ತೇನ್ರಿ, ಮಾಡ್ತೇನೆ. ನಾ ಒಬ್ಬರೇ ಮಾಡ್ತೇನ್ರಿ. 20 ಗುಂಟೆ ಆದರ್ಶ ಉಳ್ಳಾಗಡ್ಡಿ ಮಾಡಿದ್ದೀವ್ರಿ. ನಾ ಒಬ್ಬಕ್ನೇ ಮಾಡ್ಕೊಂಡೇನ್ರಿ. ಅಷ್ಟು ಎಲ್ಲಷ್ಟು ನಾನೇ ಮಾಡೇನ್ರಿ. ಏನು 20 ಗುಂಟೆ ಅಂದ್ರೆ ಅರ್ಧ ಎಕರೆ ಅಷ್ಟು ನಾನೇ ಮಾಡೇನಿ ನೋಡ್ರಿ. ಹ್ಞೂನ್ರಿ, ನಾನೇ ಮಾಡೇನಿ. ಈಗ ನೋಡ್ರಿ, ಸಾವಯವ ಕೃಷಿ, ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಾರೆ, ಏನ್ ಅನಿಸ್ತದೆ ನಿಮ್ಗೆ? ಸಾವಯವ ಕೃಷಿ ಅಂದ್ರೇನು? ಯಾವ ರೀತಿ ಸಾವಯವ ಕೃಷಿ ಮಾಡಾಕತ್ತೀರಿ ನೀವು? ನಾವು ನೋಡ್ರಿ, ಇದ ಹಾಕಳ ಉಚ್ಚಿ ಎಂಡಿಲಿಂದ ಮಾಡಾಕತ್ತಾರಲ್ರಿ. ಅದ್ರಲಿಂದ ನಮ್ಗ ಈಗ ಆರೋಗ್ಯಕ್ಕೂ ಒಳ್ಳೇದ್ರಿ. ಈಗ ಏನ ಕೆಲಸ ಮಾಡ್ಬೇಕಾದ್ರೆ ಅದು ಔಷಧ ಮೈಗತ್ತು ದವಾಖಾನೆಗೆ ಹೋಗ್ಬೇಕಾದಂತಾರೆ. ಇದ್ರಲಿಂದ ಏನು ಆಗ್ತಾ ಇಲ್ರಿ ನಮ್ಗ. ಆರಾಮ್ನು ಇವಿ, ಅದು ಮಾಡಿದ್ದು ಲಾಭನೂ ಸಿಗ್ಲಕತ್ತೈತಿ ನಮ್ಗ. ಹಿಂಗಾಗಿ ನಾವು ಸಾವಯವ ಸಂಘಟ, ನಮ್ಮ ಮನೆಯವ್ರ ಸಂಘಟ ನಾನು ಮಾಡ್ಲಕತ್ತೇನ್ರಿ. ಹಂಗೆ ಈಗ ಏನೇನು ಔಷಧಗಳನ್ನು ತಯಾರು ಮಾಡ್ತೀರಿ ಸಾವಯವ ಇದು ಕೃಷಿ ಅಂತಂದ್ರೆ? ಬೇಕಾಗ್ತವೆ, ಭೂಮಿಗೆ ಹಾಕಕ್ ಬೇಕು, ಬೆಳೆಗೆ ಹೊಡೆಯಕ್ಬೇಕು. ಏನಾರ ರೋಗ ಬಂತು, ಕೀಟ ಬಂತು ಅಂದ್ರೆ ಏನೇನ್ ತಯಾರು ಮಾಡ್ಕೋತೀರಿ ನೀವೆಲ್ಲ ಮನೆಯಲ್ಲಿ? ನಾವು ನೋಡ್ರಿ, ಭೂಮಿಗೆ ಹಾಕ್ಲಕ್ಕ ಜೀವಾಮೃತ ಮಾಡ್ತೀವ್ರಿ, ಮ್ಯಾಲ ಸಿಂಪರಣೆ ಮಾಡ್ಲಕ್ಕ ಅಗ್ನಿ ಕಷಾಯ ಮಾಡ್ತೀವ್ರಿ, ಗೊಬ್ಬರ ತಪ್ಪಲ ಅಂತ ಸಿಗ್ತದ್ರಿ ಅದು ಸಿಂಪರಣೆ ಮಾಡ್ಲಕ್ಕೆ ಮಾಡ್ತೀವ್ರಿ, ಮತ್ತ ಪಂಚಗವ್ಯ ಅಂತೇಳಿ ಅದನ್ನು ಸಿಂಪರಣೆ ಮಾಡ್ಲಕ್ಕೆ ಮಾಡ್ತೀವ್ರಿ. ಹಿಂಗ ಇನ್ನ ಯಾವನ ಇದು ಸೊಂಟಿಲಿಂದ ಮಾಡ್ತೀವ್ರಿ, ಒಂದು ಸೊಂಟಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅದೇ ಕುಟ್ಟಿ ಬಿಸಿನೀರಾಗ ನೆನೆ ಇಡ್ತೀವ್ರಿ. ನೆನೆ ಇಟ್ಟು ಒಂದು 6 ತಾಸು ಬಿಡ್ತೀವ್ರಿ ಅದನ್ನ. ಅದೆಲ್ಲ ಸೋಸ್ಕೊಡ್ತೀನಿ, ಅವ್ರು ಸಿಂಪರಣೆ ಮಾಡ್ತಾರ, ನಾ ನೀರು ಹಾಕ್ತೇನ್ರಿ ಅದಕ್ಕೆ. ಈಗ ಅಗ್ನಿ ಕಷಾಯ ಅಂತಂದ್ರಲ್ಲ, ಅಗ್ನಿ ಕಷಾಯ ಅಂತಂದ್ರೆ ಏನದು, ಹೇಗೆ ಮಾಡ್ತೀರಿ ಅದನ್ನ? ನೋಡ್ರಿ, 1 ಕಿಲೋ ಮೆಣಸಿನ್ಕಾಯಿ ತೋತೀವ್ರಿ, 1 ಕಿಲೋ ಬೆಳ್ಳುಳ್ಳಿ ತೋತೀವ್ರಿ, ಅದಕ್ಕೆ 1 ಕಿಲೋ ತಂಬಾಕು ತೋತೀವ್ರಿ, 5 ಕಿಲೋ ಇದು ಬೇನೆ ತಪ್ಪಲ ತೋತೀವ್ರಿ. ಹ್ಞೂನ್ರಿ, ಅದು ಬೇವಿನ ತಪ್ಪಲ ಸಣ್ಣ ಕುಟ್ತೀವ್ರಿ, ಕುಟ್ಟಿ ಅದನ್ನ ಹುಚ್ಚಿ ಕಾಸ್ಲಕ್ ಇಡ್ತೀವ್ರಿ. 10 ಲೀಟ್ರ್ 20 ಲೀಟ್ರ್ ನಮ್ಗೆ ಎಷ್ಟು ಬೇಕಾಗ್ತದ, ಹುಚ್ಚಿ ಎಷ್ಟು ಇರ್ತಾವ ಅದ್ರ ಅಂದಾಜಿನ ಮೇಲೆ ಕೂಸ್ಲಕ್ ಇಡ್ತೀವ್ರಿ ಅದನ್ನ. ಅದು ಒಂದು ಒಂದು ಆಗಿ ಹಾಕ್ತೀವ್ರಿ. ಹಿಂದಗಡೆಗೆ ಲಾಸ್ಟಿಗೆ ಅದು ತಂಬಾಕು ಹಾಕ್ತೀವ್ರಿ, ಹಾಕಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀವ್ರಿ. ಅದೆಲ್ಲ ಕುದ್ದುಗಳೇ ಸ್ಮೆಲ್ ಬರ್ಲಕ್ಕೆ ಚಾಲು ಆಗ್ತದ್ರಿ. ಅವಾಗ ನೋಡಿ ಅದನ್ನ ಬೆಂಕಿ ಎಲ್ಲ ಆರಿಸಿ ಕಿಚನ್ ಮೇಲೆ ಬಿಟ್ಬಿಡ್ತೀವ್ರಿ. ಅದು ಒಂದು ದಿವಸ ಕಿಚನ್ ಮೇಲೆ ಬಿಟ್ಟು ಅದೆಲ್ಲ ಕಿಚ್ಚಾರಿಗಳು ಒಳಗೆ ತಂದು ಇಟ್ಕೋತೀವ್ರಿ 3 ದಿವಸ. ಅದರಿಂದ ತೆಳ್ಳನ್ ಬಟ್ಟಿ ತಗೊಂಡು ಸೋಸಿ ತಯಾರು ಮಾಡಿ ಇಟ್ಕೋತೀವ್ರಿ. ಅದು 6 ತಿಂಗಳು ಬರ್ತದ್ರಿ. ಅದನ್ನ ಸಿಂಪರಣೆ ಮಾಡ್ತೀರಿ? ಎಷ್ಟೆಷ್ಟು ಹಾಕೊಂಡು ಸಿಂಪರಣೆ ಮಾಡ್ಬೇಕು? ಅವ್ರು ಗಂಡ್ ಮಕ್ಳು ಹಾಕ್ತಾರೆ, ಆದ್ರೆ ನಾ ನೀರ ನಾ ಮಾಡೋ ಕೆಲಸ, ನಾ ಹ್ಞೂ ಮಾಡೋ ಕೆಲಸ ನಮ್ದ್ರಿ. ಹ್ಞೂ. ಈಗ ಅಗ್ನಿಯಸ್ತ್ರ ಆಯ್ತು, ಜೊತೆಗೆ ಜೀವಾಮೃತ, ಆಮೇಲೆ ಪಂಚಗವ್ಯ ಮಾಡ್ತೀರಿ, ಆಮೇಲೆ ಸಗಣಿ. ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಆಕಳು ಇರ್ಬೇಕಂತಾರೆ ನಿಮ್ದು? ಇರ್ಬೇಕ್ರಿ, ನಮ್ಮಲ್ಲಿ ಅದಾವ್ರಿ 2-3 ಆಕಳು ಅದಾವ್ರಿ. ಒಂದು ಎಮ್ಮೆ ಆದ್ರಿ, ಎಮ್ಮಿದೇನು ಬಳಸಲ್ರಿ ನಾವು, ಆಕಳದ್ದೇ ಜಾಸ್ತಿ ಬಳಸ್ತೀವ್ರಿ. ಆಕಳು ಹಾಲು ಕುಡಿಲಕ್ಕೂ ಬರ್ತದ, ಅದು ಮತ್ತು ಪಂಚಗವಿ ಮಾಡ್ಲಕ್ಕ ಹಾಲು ಬೇಕಲ್ರಿ, ಹಾಲು ಮೊಸರು ತುಪ್ಪ ಅದರಲ್ಲೇನೆ ಮಾಡ್ಕೋತೀವ್ರಿ ನಾವು. ಹ್ಞೂ. ಅಂದ್ರೆ ಕಡ್ಡಾಯವಾಗಿ ಆಕಳುಗಳು ಇರ್ಬೇಕು ಮನ್ಯಾಗ? ಇರ್ಬೇಕ್ರಿ, ಇರು. ಹಾ, ಜವಾರಿ ಆಕಳೇನೆ ಅದಾವ್ರಿ ನಮ್ಮಲ್ಲಿ. ಇಲ್ಲ ಇಲ್ರಿ. ಹ್ಞೂ. ಏನ್ ಅನಿಸ್ತದ್ರಿ ಗಿರಿಜಾ ಅವ್ರೆ, ನೀವು ಕೃಷಿ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಮಾಡಾಕತ್ತಿದ್ಮೇಲೆ ನೀವು ಹೇಳಿದ್ರಿ ಈಗ ಉಳ್ಳಾಗಡ್ಡಿ ನೋಡ್ರಿ, 1/2 ಎಕರೆ ಉಳ್ಳಾಗಡ್ಡಿ ನಾನಾ ಮಾಡೀನಿ, ಎಲ್ಲ ನಾನಾ ಕಳೆ ತೆಗ್ದಿನಿ ನಾನಂದ್ರೆ, ಬದಲಾವಣೆ ಏನು ಗಮನಿಸ್ತಾ ಇದ್ರಿ ನೀವು? ಹೊರಗೆ ರಾಸಾಯನಿಕ ಹಾಕಿ ಮಾರ್ಕೆಟಿಂದ ತಂದಂಥ ಕಾಯಿಪಲ್ಯಕ್ಕೂ ನೀವು ಉಳ್ಳಾಗಡ್ಡಿ ಬೆಳೆದಿದ್ದಿರ್ಬೋದು, ಮನೆಯಲ್ಲಿ ಯಾವುದೋ ಒಂದು ತರಕಾರಿ ಬೆಳೆದಿದ್ದಿರ್ಬೋದು, ಅದಕ್ಕೆ ಇದಕ್ಕೆ ನೋಡಿದ್ರೆ ಏನು ಅನ್ಸಕತ್ತೆ ನಿಮ್ಗೆ? ನಮ್ಮ ತರಕಾರಿ ನೋಡಿದ್ರೆ ನಮಗೆ ರುಚಿ ಅನಿಸ್ತದ್ರಿ, ಅದು ತರಕಾರಿ ನಮ್ಗೆ ಹೋಗವಲ್ರಿ. ಯಾಕಂದ್ರೆ ಈಗ 4 ವರ್ಷದಿಂದ ಮಾಡ್ಲಕತ್ತೀವಲ್ರಿ ಅದನ್ನು, ಅದು ಬಿರುಸು ಅನಿಸ್ತದ್ರಿ, ಇದು ಮೃದು ಅನಿಸ್ತದೆ. ಅದಕ್ಕಾಗಿ ಅದು ಇದನ್ನೇ ಸಿಂಪರಣೆ ಮಾಡಿದ್ರೆ ಇದು ಊಟಕ್ಕೂ ಚಲೋ, ಮತ್ತೆ ಯಾಕೆ ತರ್ಲಕ್ಕೆ ಹೋದಂತ ನನ್ನ ಮನೆಗೆ ಏನು ಬೇಕಾಗ್ತದ್ರಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಾವು ಊಟಕ್ಕೆ ಮಾಡ್ಕೋ, ಹಾಂ, ನಾನೇ ಬೆಳ್ಕೋತೇನ್ರಿ ಮನೆ. ಏನೇನು ನಿಮ್ಮ ಮನೆಗೆ ಏನೇನು ಕಾಯಿಪಲ್ಲೆ ಹಾಕೋತೀರಲ್ಲ? ನಾವು ಸೌತೆಕಾಯಿ ಹಾಕೋತೀವ್ರಿ, ಬೆಂಡೆಕಾಯಿ ಹಾಕೋತೀವ್ರಿ, ಟಮಾಟಿ ಹಾಕೋತೀವ್ರಿ, ಬದ್ನೆಕಾಯಿ ಒಂದು ಹಾಕಲ್ರಿ ನಾನು, ಅದು ಬದ್ನೆಕಾಯಿ ತಿನ್ನಲ್ಲ ನಾವು, ಹಾಕಲ್ಲ ಅಷ್ಟೇ. ಮೆಣಸಿನ್ಕಾಯಿ, ಮೆಂತ್ಯ ಪಲ್ಲೆ, ಕೊತ್ತಂಬರಿ, ರಾಜಗಿರಿ ಎಲ್ಲ ಹಾಕೋತೇನ್ರಿ ಸ್ವಲ್ಪ ಸ್ವಲ್ಪ ರೀ. ಅಂದ್ರೆ ಹೊರಗಡೆಯಿಂದ ಕಾಯಿಪಲ್ಲೆ ತರಕ್ ಹೋಗುದಿಲ್ಲ? ಇಲ್ಲ, ತರಲ್ರಿ ನಾವು, ತರಲ್ಲ. ಹ್ಞೂ. ಅಂದ್ರೆ ಕಾಯಿಪಲ್ಯದ ಸುಮಾರು ದುಡ್ಡು ಉಳಿಸಾಕತ್ತೀರಿ ನೀವು ಮನೆಗೆ? ಉಳಿಸ್ಲಾಕತ್ತೀರಿ ನೋಡ್ರಿ. ಈಗ ಮುಖ್ಯವಾಗಿ ತಾವು ಮನೆ ಕೆಲಸನೂ ಮಾಡ್ಬೇಕು, ಹೊಲದ ಕೆಲಸನೂ ಮಾಡ್ಬೇಕು, ಹೇಗೆ ನಿಭಾಯಿಸ್ಕೊಂಡು ಹೊಂಟೀರಿ? ಮನೆ ಕೆಲಸ ಮಾಡ್ತೀವ್ರಿ, ಒಂದು ಸ್ವಲ್ಪ ಬೇಗ ಎದ್ದೇಳ್ಬೇಕ್ರಿ, 5:00 4:00 ಹಂಗೆ ಕೆಲಸ, ಹೊಲ್ದಾಗ ಕೆಲಸ ಹೆಂಗೆ ಇರ್ತಾ ಹಂಗೆ ಎದ್ದೇಳ್ತೀವ್ರಿ. ಮುಂಜಾನೆ ಕೆಲಸ ಮಾಡ್ಕೊಂಡು ಹೊಲ್ದಾಗ ಹೋಗ್ತೀವ್ರಿ, ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ಉಣ್ತೀವ್ರಿ. ತ್ರಾಸ ಆಗ್ತದ್ರಿ, ಅಂದ್ರೆ ಖುಷಿ ನೆಮ್ಮದಿ ಸದೆ ಅದು ತ್ರಾಸ ಅನ್ಸವಲ್ ನನಗೆ. ಖುಷಿಯಿಂದ ಮಾಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು. ಕಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟು ಮಾಡ್ಲಾಕತ್ತೇನ್ರಿ, ಕಷ್ಟಪಟ್ಟು ಮಾಡ್ಲಾಕತ್ತಿಲ್ಲ ನಾನು. ಹ್ಞೂ. ಮತ್ತೆ ಸಾಯಂಕಾಲ ಹೊತ್ನಾಗ ಬಿಸಿಲು ಹೋದ್ಮೇಲೆ ಮತ್ತೆ ಹೊಲ್ದಾಗೆಲ್ಲ ಕೆಲಸ? ಹಾಂ, ಹೋಗ್ತೀನಿ. ಹಂಗ್ ಕೆಲಸ ಇದ್ರೆ ಮಧ್ಯಾಹ್ನ ಒಂದು ತಾಸು ಅಷ್ಟೇ ಮನೆಯಾಗ ಬರ್ತೇನ್ರಿ, ಇಲ್ಲಾಂದ್ರೆ ಅಲ್ಲೇ ಇದ್ ಬಿಡ್ತೇನ್ರಿ ಹೊಲ್ದಾಗೆ. ಈಗ ನೋಡ್ರಿ, ಆಕಳ ಅದಾವ, ಎಮ್ಮೆ ಅದಾವ, ಮತ್ತೆ ಅದ್ರದ್ದು ನೋಡ್ಕೋಬೇಕಾಗತ್ತೆ. ಹೇಗೆ ಮತ್ತೆ ನೀವೇ ಅದನ್ನ ಮಾಡ್ತೀರಾ ಅಥವಾ ಬೇರೆ ಆಳುಗಳು ಇಟ್ಕೊಂಡಿರಿ? ಇಲ್ರಿ, ಆಳು ಇಟ್ಕೊಂಡಿಲ್ರಿ. ಅವು ಏನ್ ಮೇವು ಇದ್ದಲ್ಲಿ ಕಟ್ತೀವ್ರಿ, ಸಾಯಂಕಾಲ ಮೇವು ಕೊಯ್ದು ಹಾಕ್ತಿವ್ರಿ, ರಾತ್ರಿ ಅದೇನು ಹುಲ್ಲು ಇದು ಸೊಪ್ಪೆ ಆದ್ರಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಿವ್ರಿ. ಏನ್ ತ್ರಾಸ ಅನ್ಸಲ್ರಿ, ಎರಡು ಟೈಮ್ ಹೋಗಿ ನೀರು ಕುಡಿಸಿ ಬರ್ತೀವ್ರಿ ಅವಕ್ಕೆ. ಎಲ್ಲೆಲ್ಲಿ ನಮ್ದು ಹೊಲ ಖಾಲಿ ಅದ ಅಲ್ಲೆಲ್ಲಿ ಕಟ್ತೀವ್ರಿ. ಅದು ಹೊಲಕ್ಕೆ ಗೊಬ್ಬರನ ಆಗ್ತದ, ಉಚ್ಚಿನೂ ಬೀಳ್ತದ. ಹಿಂಗಾಗಿ ನಾವು ಜಾಸ್ತಿ ನಮ್ಮ ಹೊಲ್ದಾಗ ಕಟ್ಕತ್ತೀವಿ, ಎಲ್ಲಿ ಮೇಸ್ಲಾಕ್ ಬಿಡಲ್ಲ ಅವ್ಕರ್ನ. ಹಾ, ಬಿಡಲ್ರಿ. ಮತ್ತೆ ಮೇವಿನ ವ್ಯವಸ್ಥೆ ಏನ್ ಮಾಡ್ಕೋದ್ರಿ? ಎಲ್ಲ ದನಗಳಿಗೆ ಏನಾದ್ರು ಮೇವು ಸೊಪ್ಪೆ ಅದು ಬೇಕಾಗ್ತವೆ, ಹೆಂಗ್ ಮಾಡಿದ್ರಿ? ಹ್ಮ್, ನಮ್ದೇ ಸೊಪ್ಪೆ ಬರ್ತದಲ್ರಿ, ಜೋಳ ಹಾಕಿವಿ ಈಗ, ಅದ್ರ ಸೊಪ್ಪೆ ಬರ್ತದ. ಅಷ್ಟು ಹುಲ್ಲು ಜಮಾ ಮಾಡಿ ಇಟ್ಕೋತೀವಿ, ಆಯ್ತು, ತಂದು ಒತ್ತಟ್ಟು ಕೂಡ ಹಾಕೋತೀವ್ರಿ. ಅದೇ ಸೊಪ್ಪಿ ಅದೇ ಹುಲ್ಲು ಹಾಕಿ ಮೇಯಿಸ್ತೀವ್ರಿ. ಹಸಿ ಮೇವಿದ್ದಾಗ ಡೋಣಗಳೆಲ್ಲ ಕೊಯ್ದಿಡ್ತೀನಿ ನಾನು, ನಮ್ಮ ಮನೆಯವ್ರು ತಂದು ಹಾಕ್ತಾರೆ ಅವ್ರು. ಹ್ಞೂ. ಈಗ ನೋಡ್ರಿ, ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ್ಮೇಲೆ ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಿದ್ರು, ಅವಾಗ ಏನಾದರೂ ನಿಮಗೆ ಒಳ್ಳೇದನ್ನಿಸ್ತೆ ಅಥವಾ ನೀವೇನಾದರೂ ಅವ್ರು ಸಜೆಸ್ಟ್ ಮಾಡಿದರೆ ಬ್ಯಾಡದೆಲ್ಲ ಮಾಡೋದು ಸುಮ್ಮನೆ ಯಾಕೆ ತ್ರಾಸ ತೊಗೋತೀರಿ ಅಂತಕ್ಕಂಥದ್ದು, ಇಲ್ಲ ಮಾಡೋಣಂತೇಳಿ ನೀವು ಪ್ರೋತ್ಸಾಹ ಕೊಟ್ಟರೆ ಹೇಗೆ? ಇಲ್ರಿ, ಒಂದು ದಿವಸ ಹಿಂಗೆ ಮೊಬೈಲ್ ನೋಡಾಕತ್ತಿದ್ದೇನ್ರಿ, ಅದು ನೋಡಿ ನನಗೆ ಇಂಟ್ರೆಸ್ಟ್ ಬಂತು ಮಾಡ್ಬೇಕಂತ. ನಮ್ಮ ಮನೆಯವ್ರಿಗೆ ಕೇಳಿದೆ ಹಿಂಗೆ ಮಾಡಮೇನಂತ, ಆದ್ರೆ ಆಯ್ತು ಮಾಡಮಂದ್ರಿ ಅವರು. ಹಂಗೆ ಅದನ್ನ ನಾನೇ ಜಾಸ್ತಿ ಒತ್ತಾಯ ಮಾಡಿ ಮಾಡಾಕತ್ತಿದ್ರಿ, ನಮ್ಮ ಮನೆಯವ್ರು ನಮ್ಮ ಸಂಗಡ ಮಾಡಾಕತ್ತಿದ್ರು, ನಮಗೂ ಖುಷಿ ಆಗಕತ್ತೆ, ಹಂಗೆ ಮಾಡಾಕತ್ತಿರಿ. ನೀವೇ ಅವ್ರಿಗೆ ಒಂಥರ ಮೋಟಿವೇಶನ್ ಮಾಡಿದ? ಹಾ, ಮಾಡೇನ್ ಮಾಡೇನ್, ಹ್ಞೂ ಮಾಡೇನ್ ನೋಡ್ರಿ, ಮಾಡೇನಿ. ಅಂದ್ರೆ ನಿಮಗೆ ಅದನ್ನೆಲ್ಲ ನೋಡಿ ಆಸಕ್ತಿ ಬಂತು? ಹಾ, ಆಸಕ್ತಿ ಬಂದದ್ರಿ. ಅದು ಬುಕ್ಕ ತರಿಸಿನ್ರಿ, ಆ ಬುಕ್ಕ ನೋಡ್ತೀನಿ, ಅದು ಯಾವ್ಯಾವಾಗ ಏನೇನು ಮಾಡ್ಬೇಕು ಅದು ನೋಡ್ಗೇಸಿಂದ ಮಾಡ್ಕೊಂತ ಹೊಂಟಿವ್ರಿ ನಾವು. ಈಗ ಯಾವುದೇ ಒಂದು ಬೆಳೆಯನ್ನು ಹಾಕುವಾಗ ನೋಡ್ರಿ, ಕಲ್ಲಂಗಡಿ ಹಾಕಿರಿ, ಕಲ್ಲಂಗಡಿ ಹಾಕುವಾಗ ಏನಾದ್ರು ಬೆಳೆ ಹೊಸ ಬೆಳೆಗೆ ಹೋಗುವ ಹೊತ್ನಾಗ ಏನಾದರೂ ಇಬ್ರು ಕುಂತು ಚರ್ಚೆ ಮಾಡ್ತಿರೋ ಅಥವಾ ಏನು ನೀವು ಸಜೆಸ್ಟ್ ಮಾಡಿದ ಅವ್ರು ಹಾಕ್ತಾರೋ ಅಥವಾ ಅವ್ರ ಸಜೆಸ್ಟ್ ಮಾಡಿದಕ್ಕೆ ನೀವು ಎಸ್ ಅಂತೀರೋ, ಹೆಂಗೆ ಡಿಸಿಷನ್ ತಗೋತಾರೆ ಇಬ್ರು ಕೂಡಿ? ಇಲ್ರಿ, ನಮ್ಮ ಎರಡು ಮಕ್ಕಳು, ನಾವು ಇಬ್ರು ಕೂಡಿ 4 ಕೂಡಿ ಮಾತಾಡ್ಕೊಂಡಿವ್ ರೀ, ಇದು ಮಾಡಿದ್ದಿಲ್ರಿ ನಾವು. ಅಂದ ಮೊದಲು ಸಜ್ಜಿ ಮಾಡ್ಬೇಕಂತ ಮಾಡಿದ್ದೀವಿ ರೀ, ಅಂದ್ರೆ ಸಜ್ಜಿ ಆದ್ರೆ ಹೊಲ ಸತ್ತು ಕಳಿತದ ಅಂದರಿ. ಇಷ್ಟೆಲ್ಲ ಗೊಬ್ಬರ ದನಗಳು ತರಬಿ ಗೊಬ್ಬರ ಹಾಕಿ ಹೊಲಕ್ಕೆ, ಸತ್ತು ಕಳ್ಕೋದು ಬೇಡ, ಲಾಭ ಆಗಲಿ ಲಾಸ್ ಆಗಲಿ ಕಲ್ಲಂಗಡಿ ಹಾಕಮಂತ ಮಾತಾಡ್ಕೊಂಡಿವಿ ರೀ. ಆಮೇಲೆ ಎಲ್ಲರೂ ಹ್ಞೂ ಅಂದಿವಿ, ಅವಾಗ ನಮ್ಮ ಮನೆಯವರು ಕಲ್ಲಂಗಡಿ ಹಾಕ್ಲಕ್ಕ ಟ್ರೈ ಮಾಡಿದ್ರಿ. ಎಲ್ಲರೂ ಒಪ್ಪಿಗೆ ಮೇರೆಗೆ ಒಂದು ಬೆಳೆಗೆ ಹೋಗ್ಬಿಡ್ತೀವಿ. ಹ್ಞೂ, ಎಲ್ಲರೂ ಒಪ್ಪಿಗೆ ಮೇಲೆ ಮಾಡ್ತೀವ್ರಿ. ಅಂದ್ರೆ ಹೊಸ ಬೆಳೆಗೆ ಹೋಗುವಾಗ ಈಗ ಹಳೆ ಬೆಳೆ ಉಳಿದು ಎಲ್ಲ ಮಾಮೂಲಾಗಿ ಹಾಕ್ಬೇಕು? ಮಾಮೂಲಾಗಿ ಹಾಕ್ತಾರೆ ಅವರು. ಅಂದ್ರೆ ನನ್ನ ಮನ್ಸಿಗೆ ಇದು ಬೇಡ ನಂಗಾಯ್ತ ಬೇಡ ಮತ್ತೊಂದು ಹಾಕಮಂತೀವ್ರಿ. ಒಂದು ಸ್ವಲ್ಪ ಎದಕ್ಕೆ ಲಾಭ ಜಾಸ್ತಿ ಕಾಣ್ತಾ ಅದಕ್ಕೆ ಹೋಗ್ಬೇಕನ್ನೋದು, ಯಾಕಂದ್ರೆ ಮಕ್ಕಳು ಸಾಲಿ ಅದಲ್ಲ, ಅದಕ್ಕೆಲ್ಲ ಟ್ರೈ ಮಾಡಿ ನೋಡ್ಬೇಕಾಗ್ತ, ಅಷ್ಟು ಮಂದಿ ಮಾತಾಡ್ಕೊಂಡು ಲಾಸ್ ಆಗ್ಲಾರ್ದಂಗೆ ಹೋಗ್ಬೇಕಂತ ಮಾಡ್ಕೊಂಡು ಹೊಂಟಿವ್ರಿ. ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀರಮ್ಮ, ಏನು ಸಾಲಿ ಕಲಿಸ್ತಾ ಇದ್ರಿ ಮಕ್ಕಳಿಗೆ? ಹೇಗೆ ಅವ್ರಿಗೂ ಕೃಷಿ ಜ್ಞಾನನೂ ಭಾಳ ಮುಖ್ಯ, ಯಾಕಂದ್ರೆ ಮಣಿತನ ಉದ್ಯೋಗ ಒಕ್ಕಲ್ತನ, ಅವ್ರಿಗೂ ಕೃಷಿ ಬಗ್ಗೆ ಮಾಹಿತಿ ಇರಬೇಕು, ಹೇಗೆ ಬೆಳೆಸ್ತಾ ಇದ್ರಿ ಮಕ್ಕಳನ್ನೆಲ್ಲ? ಮಕ್ಕಳು ನೋಡ್ರಿ, ಸೂಟಿಯಾಗಿ ಬಂದು ಅಂದ್ರೆ ಅವು ನಾವು ಏನು ಕೆಲಸ ಮಾಡ್ತೀವಿ ಅವರು ಮಾಡ್ತಾರೆ. ಒಬ್ಬವ ಸಿವಿಲ್ ಇಂಜಿನಿಯರ್ ನೌಕರಿ ಮಾಡಕತ್ತಾನ್ರಿ ಬೆಂಗಳೂರಿಗೆ, ಈಗ ಲಾಕ್ಡೌನ್ದಾಗ ಬಂದಿದ್ದೇನ್ರಿ. ಅವನು ಎಲ್ಲ ಟ್ಯಾಕ್ಟ್ರಿ ಓಡಿಸ್ತಾನ್ರಿ, ಗದ್ದೆಗಳು ಹೊಡಿತಾನ, ಇವ್ ದನಗಳು ಕಾಯ್ತಾನ, ದನಗಳಿಗೆ ಮೇವು ಹಾಕ್ತಾನ, ಎಲ್ಲ ಮಾಡ್ತಾನ್ರಿ. ಒಬ್ಬ ಒಕ್ಕಲತ್ ಕಲೀಲಕತ್ತಾನ್ರಿ ಬೆಳಗಾವ್ದಾಗ, ಅವನು ಬಂದಂದ್ರೆ ಅವನು ಎಲ್ಲ ಕೆಲಸ ಮಾಡ್ತಾನ್ರಿ ನಮ್ಮ ಸಂಗಟ. ಅವ್ರು ಬಂದರೆ ನಮ್ಗೆ ಒಂದು ಸ್ವಲ್ಪ ಬಿಡುವು ಆಗ್ತದೆ ಗಂಡ ಹೆಡ್ತಿಗೆ. ಹ್ಞೂ, ಮಾಡ್ತಾರೆ ಮಾಡ್ತಾರೆ ಅವರು. ಹ್ಞೂ, ಅವ್ರೇನು ಒಲ್ಲೆನಲ್ರಿ, ಅವ್ರು ಮಾಡ್ತಾರ್ರಿ. ಅಂದರೆ ಅವ್ರಿಗೂ ಆಸಕ್ತಿ ಇದೆ ಒಕ್ಕಲ್ತನದ? ಹಾಂ, ಅದಾದ್ರೆ ಆಸಕ್ತಿ ಆದ್ರಿ. ಹೊಲ ಮನೆ ಉಳಿಸ್ಬೇಕನ್ನೋದು ಒಂದು ಮನುಷ್ಯನಿಗೆ. ಹಾಂ, ಇಲ್ಲ ನಾವು ಬಿಟ್ಟಿವಿ ಅಂದ್ರೆ ಇನ್ನ ಎಲ್ಲರೂ ಬಿಡ್ತಾರಂತ ನಾವು ಮಕ್ಕಳಿಗೆ ಸಾಲಿ ಕಲಿಸಿವ್ರಿ ಅಂದ್ರೆ ಅವರು ಮಾಡ್ತಾರೆ, ಬೇಸರ ಮುಡ್ಕಾಲ. ಈಗ ಹೇಗೆ ಅನಿಸ್ತದೆ ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ಉಳಿತಾಯ ಆಗ್ತಾ ಇದೆಯಾ ಹಣದಲ್ಲಿ, ಅಥವಾ ಖರ್ಚು ಸಾವಯವ ಕೃಷಿಯಿಂದ ಜಾಸ್ತಿ ಆಗಾಕತ್ತೈತೆ ಅಂತೀರಿ? ಹೇಗೆ ಖರ್ಚು ಜಾಸ್ತಿ ಇಲ್ರಿ, ಉಳಿತಾಯ ಆಗ್ತದ. ಇದು ಬೀಜ ಗೊಬ್ಬರ ಅಂತರು ತಗೊಳ್ಳೋದೇ ಇಲ್ಲ ಅಂದಾಗ ಮತ್ತದು ಉಳಿತಾಯ ಗೊಬ್ಬರಲಿಂದ ಉಳಿತಾಯ ಆಗ್ಲಾಕತ್ತದ್ರಿ ನಮ್ಗೆ. ಬೀಜದ ಅಷ್ಟೇ ಖರ್ಚು ಅಲ್ರಿ ನಮ್ಗೆ. ಉಳಿದದ್ದು ಎಣ್ಣೆ ಗೊಬ್ಬರ ಎಲ್ಲ ನೀವೇ ತಯಾರು ಮಾಡ್ಕೊಂಡು ಬಳಸ್ತಾ ಇದ್ರಿ? ನಾವೇ ತಯಾರು ಮಾಡಿ ಬಳಸ್ತೇವ್ರಿ, ಅದರದ್ದೇ ಒಂದ್ ಸ್ವಲ್ಪ ಲಾಭ ಆಗ್ಲಾಕತ್ತದ್ರಿ ನಮ್ಗೆ. ಈಗ ನೋಡ್ರಿ, ಬಹಳಷ್ಟು ಮಂದಿ ಗೃಹಿಣಿಯರು, ಬಹಳಷ್ಟು ಭೂಮಿ ಇರ್ತದ, ಎಲ್ಲ ಅನುಕೂಲತೆಗಳು ಇರ್ತಾವ, ಆದ್ರೆ ಆಸಕ್ತಿ ತಗೊಳ್ಳಲ್ಲ ಒಕ್ಕಲ್ತನ. ಏನು ಒಕ್ಕಲ್ತನ, ಎಲ್ಲ ಲಾಸ್ ಅದ ಬಿಡು, ಏನು ಒಕ್ಕಲ್ತನ ಮಾಡೋದು, ಯಾರಿಗೆ ಲೀಸ್ ಕೊಟ್ಟು ಏನೇನೋ ಮಾಡಿ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು?

ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳದಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಶೇಂಗಾ ಬೆಳೆಗಾರರಿಗಾಗಿ, ಬೇಗನೆ ಬಿತ್ತನೆ ಮಾಡಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟೇರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2.0 ಗ್ರಾಂ ಮೆಟಿರಿಜಿಯಂ ಅನಿಸೋಪ್ಲಿಯೇ ಅಥವಾ 2.0 ಗ್ರಾಂ ಮೆಟಿರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್, 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾಂಟ್ರಿನ್ ನಿಲಿಫ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫೆನಾಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಇನ್ನು ಹಲವೆಡೆ ಭತ್ತದ ಕಟಾವು ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟೆನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚಿವುಟುವುದರಿಂದ ಹೆಚ್ಚಿನ ಕವಲೊಡೆದು ಇಳುವರಿ ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA 100 ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ರಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿ ಕೊಡುತ್ತದೆ. ತೊಗರಿ ಬೆಳೆಯಲ್ಲಿ ಕಾಯಿನೊಣ ನಿರ್ವಹಣೆಗಾಗಿ 0.2 ಗ್ರಾಂ ಥಯಾಮಿಥಾಕ್ಸಾಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ಲೋರಾಫ್ರಿಡ್ 17.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನ್ ನಿರಿಫ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನಾಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭ ನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ನಂತರ ಇದೀಗ ಕೇಳೋಣ ರಾಯಚೂರು ತಾಲೂಕಿನ ಯಕ್ಲಾಸ್ಪುರ ಗ್ರಾಮದ ಬಂಡೇಶ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು.